ನೋಡಮ್ಮ, ಎಲ್ಲದಕ್ಕೂ ಕಾರ್ಯಕರ್ತನಾದ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ನೆನೆದು ಲೋಕ ಸತ್ಯವಾಸಾವಿತ್ರಿ ಗುರು ಪರಂಪರೆಯಲ್ಲಿ ಸರ್ವ ಗುರು ಬಂಧುಗಳನ್ನು ನೆನೆಯುತ್ತಾ ನೋಡಮ್ಮ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಗಳ ಗರ್ಭದಿಂದ ಜನಿಸಿ ಬಂದು ಪ್ರಾತಃ ಕಾಲದಲ್ಲಿ ಎದ್ದು ಅವರು ಏನೇನು ಮಾಡಬೇಕು ಅದನ್ನು ನಾನು ಹೇಳುತ್ತೇನಮ್ಮ. ಕೇಳಮ್ಮ, ನಾನೊಂದು ಮಾತೊಂದು ಹೇಳುವೆನ, ಕೇಳ ಕೆಳದಿ ನೀನ ಆಲಿಸಿ ಪೇಳುವೆ ನಾನಿನಗೆ, ಆಲಿಸಿ ಪೇಳುವೆ ನಾನಿನಗೆ, ನಂದ ಮಾತೊಂದು ಹೇಳುವೆನ, ಕೇಳ ಕೆಳದೆ ನೀನ ಆಲಿಸಿ ಪೇಳುವೆ ನಾನಿನಗೆ, ಆಲಿಸಿ ಪೇಳುವೆ ನಾನಿನಗೆ. ಹಾಗೀರತಿಗೆ ಹೋಗಿ ನಾನು, ಹಾಗೀರತಿಗೆ ಹೋಗಿ ನಾನು ಹಾಗಿ ಸ್ನಾನ ಮಾಡುವೇನ, ಭಾಗಿರತಿಗೆ ಹೋಗಿ ನಾನು, ಭಾಗಿರತಿಗೆ ಹೋಗಿ ನಾನು ಹಾಗಿ ಸ್ನಾನ ಮಾಡುವೇನ, ದೇವರ ಪೂಜೆಯ ಹರುಷದಿ ಮಾಡುವೇನ, ದೇವರ ಪೂಜೆ ಹರುಷದಿ ಗೈಯುವೇನ, ಭಕ್ತಿ ಭಾವದಿ ಪೂಜೆಯ ಗೈಯುವೇನ, ಅಮ್ಮ ಗೈಯುವೇನ, ಆನಂದ ಮಾತಂದ ಹೇಳುವೆನ, ಕೆಳ ಕೆಳತೇನಿ ಆದೇಶ ಪೇಳುವೆ ನಾನಿನಗೆ, ಆದೇಶ ಪೇಳುವೆ ನಾನಿನಗೆ. ಅಮ್ಮ ಸಖಿ, ನಾನು ಪ್ರಾತಃ ಕಾಲದಲ್ಲಿ ಎದ್ದು ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಮಡಿಯ ಬಟ್ಟೆಗಳನ್ನು ತಗೊಂಡು ಆಮೇಲೆ ಸದ್ಗುಣ ಮನಸ್ಸಿನಿಂದ ಭಗವಂತನ ವ್ರತಾಜ್ಞೆಯನ್ನು ಮಾಡ್ತೀನಮ್ಮ. ಅಮ್ಮ, ಮಾತಾ ಪುತ್ರ ಸ್ವರೂಪಗಳಂತ ನನ್ನ ತಂದೆ ತಾಯಿಗಳನ್ನು ಪ್ರತ್ಯಕ್ಷ ಪರಮೇಶ್ವರ ಪಾರ್ವತಿ ಎಂದು ಭಾವಿಸಿ ಅವರು ಹೇಳಿದಂತೆ ನಾನು ಕೇಳುತ್ತೀನಮ್ಮ. ನೋಡಮ್ಮ, ಈಗ ನನ್ನ ತಂದೆಯ ಪಾದ ಪೂಜೆ ವೇಳೆ ನಾನು ಅಪ್ಪ ಅಜ್ಜಿಯವರನ್ನು ಕರೆಯುತ್ತೇನೆ. ನೀನು ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಮ್ಮ. ನಾನು ಸಿದ್ಧ ಮಾಡ್ತೀನಿ. ಆಗಲಿಮ್ಮ. ಅಪ್ಪ, ಅಪ್ಪಾಜಿ ಬನ್ನಮ್ಮ, ಸಾವಿತ್ರಿ ಬನ್ನಲ್ಲ, ತಮ್ಮ ಪವಿತ್ರವಾದಂತಹ ಪಾದಗಳನ್ನು ಈ ನಿಮ್ಮ ಪುತ್ರಿಗೆ ಅನುಗ್ರಹಿಸಿ ಈ ಪೂಜೆ ಸ್ವೀಕಾರಗಳು ಎಂದು ತಮ್ಮ ಪಾದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೀನಿ. ಅಪ್ಪ, ಸಾವಿತ್ರಿ ನಿನ್ನ ಇಷ್ಟಾನುಸಾರವಾಗಿ ಪೂಜೆ ನೆರವೇರಲಮ್ಮ. ತಂದೆ ಪಾದ ಪೂಜೆಯ, ತಂದೆ ಪಾದ ಪೂಜೆಯ, ನೋಡಮ್ಮ, ಚಂದ್ರದಿಂದ ಕಸ್ತೂರಿ, ಸಂಪಿಗೆ, ನಾಗಸಂಪಿಗೆ, ಇದಲ್ಲದೆ ನಾನಾ ತರಹ ಅಂತ ಪುಷ್ಪಾದಿಗಳನ್ನು ಈ ನನ್ನ ಪಿತನೆ ಪಾದ ಮೇಲೆ ಧರಿಸುತ್ತೀನಮ್ಮ. ನೋಡಮ್ಮ, ಈ ಪಾದಗಳು ಎಂತಹದ್ದುವೆಂದರೆ ಮೂರು ಅಂಗಗಳ ತುಂಬಿ ಹೊರತಿಲ್ಲವಂತಹದ್ದು. ನೋಡಮ್ಮ, ರಾಜ ಪ್ರತ್ಯಕ್ಷ ದೇವತಾ ನಮ್ಮ ಸುತಿವಾಣಿಯಂತೆ ಈ ದೇವನ ಪಾದಗಳು ಸಾಧು ಸಜ್ಜನರ ಹೃದಯ ನಡೆಯಲು ಲಸಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವಂತಹ ಈ ತಪಸ್ವರೂಪಿಯ ಅಂತ ನನ್ನ ಪಿತನ ಪಾದಕ್ಕೆ ನಾನು ನಮಸ್ಕರಿಸುತ್ತೇನಮ್ಮ. ನಾವು ನಮಸ್ಕಾರ ಮಾಡ್ತೀವಿ. ಮಂತ್ರಿ ನನ್ನ ಮಗಳಾದ ಸಾವಿತ್ರಿಯನ್ನು ನೋಡಿದ್ರೆ ಯಾವುದೇ ಪ್ರಭುಗಳೇ ಎಷ್ಟು ಭಕ್ತಿಗಳಾಗಿದ್ದಾರೆ. ಇಲ್ಲದೇ ಈಕೆ ಮುಖ ಕಮಲ ಎಷ್ಟು ಮನೋಹರವಾಗಿ ತೋರುತ್ತದೆ ನೋಡು. ಹೌದು ಮಹಾಪ್ರಭುಗಳೇ. ಮಂತ್ರಿಗಳೇ, ಇದು ಅಲ್ಲದೆ ನನ್ನ ಒಳಗೊಳಗೆ ಇನ್ನೊಂದು ತರಹದ ಚಿಂತೆಯು ಕೊರೆಯಲಿಕ್ಕೆ ಹತ್ತಿರುವುದು. ಏನು ಮಹಾರಾಜರೇ, ತಮ್ಮ ಮನೆಯೊಳಗೆ ಮತ್ತಾವತಾರ ಚಿಂತೆಯು ಕಳ್ಳಿಕ್ಕೆ ಹತ್ತಿರಬಹುದು. ಕೇಳಿ ಮಂತ್ರಿಗಳೇ. ಆಗಲಿ ಪ್ರಭು. ಪದಲ ಚಿರತಿ ಬೆಳೆನೋ ಮನತಿ, ಪದಲ ಚಿರತಿ ಬೆಳೆನೋ ಮನತಿ, ಮೋಹನ ಮಾತ್ರ ಪತ್ನಿಗಳೇ, ಎಲ್ಲವರ ಚಿಂತೆ ಏನಂದ್ರೆ, ನನ್ನ ಮಗಳಾದ ಸಾವಿತ್ರಾ ದೇವಿ, ಸಾವಿತ್ರಾ ದೇವಿಯು ಬಹಳ ವಯಸ್ಸು ಮುಗಿದ ಯೌವನ ಭಾದಿಗೆ ಬಂದಿರಬಳು. ಹೌದು ಮಹಾರಾಜ. ಅವರಿಗೆ ತನ್ನ ತಕ್ಕ ಪುರುಷನು ಎಂದು ಯುವನ ಏನು, ಯಾಕೆಂದರೆ ರೂಪದಲ್ಲಿ ನೋಡಿದರೆ ಮಹಾದೇವಿಯು ಲಕ್ಷ್ಮಿಯೋ ಸರಸ್ವತಿಯೋ, ಗುಣದಲ್ಲಿ ತುಂಗಿಯಂತೆ, ವಿದ್ಯೆಯಲ್ಲಿ ನಾರಾಯಣಿಯಂತೆ, ಇಂಥ ಗುಣ ಸಂಪನ್ನಳಾದ ನನ್ನ ಮಗಳಾದ ಸಾವಿತ್ರಿಗೆ ತನ್ನ ತಕ್ಕ ಪುರುಷನು ಎಂದು ದೊರೆಯುವನೋ ಏನು, ಇದೇ ನನ್ನ ವರದ ಚಿಂತೆ ಮಂತ್ರಿಗಳೇ. ಮಹಾರಾಜರೇ, ಇದು ರಾಜ್ಯದ ವಿಷಯವಾಗಿದ್ದರೆ ಮಂತ್ರಿಗಳು ಸೈನ್ಯಾಧೀಶರು ಸಹಿಸಿಕೊಳ್ಳತಕ್ಕದ್ದು ಮಹಾರಾಜ. ಇದು ತಮ್ಮ ಅರಮನೆ ವಿಚಾರ ಅಂದ ಮೇಲೆ ಇದನ್ನು ಸ್ವತಃ ತಾವೇ ಪರಿಗ್ರಹಿಸಬೇಕು ಮಹಾರಾಜ. ಹೌದು ಮಂತ್ರಿಗಳೇ, ನಾನು ಅಷ್ಟೇ ಮಾಡುತ್ತೇನೆ. ಸಾವಿತ್ರಿ ಅಪ್ಪಾಜಿ, ಇತ್ತಗಡೆ ಬಾರಮ್ಮ. ಹೇಳಪ್ಪ ಸಾವಿತ್ರಿ. ಅಪ್ಪ, ನೀನು ಯವನ ಭಾದಿಗೆ ಬಂದ್ರಿ ಅಮ್ಮ? ಹೀಗೇಕೆ ಮಾತನಾಡುತ್ತಿದ್ರಿ ಅಪ್ಪ? ಅಮ್ಮ ಸಾವಿತ್ರಿ, ಅಪ್ಪ ನೀನು ಯವನ ಭಾದಿಗೆ ಬಂದ್ರಿ? ಆದ್ರೆ ಅಪ್ಪ, ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡಿ, ಶೋಧ ಮಾಡಿ ವಿವಾಹವನ್ನು ಮಾಡುವುದು ನನ್ನ ಕರ್ತವ್ಯ. ಆದ್ರೆ ಅಪ್ಪ. ಆದರೆ ಸಾವಿತ್ರಿ, ಹೇಳಪ್ಪ, ನನಗೆ ಹೋರಾಡಿಕೆ ಬಿಡುವಿಲ್ಲ. ಬಿಡುವಿಲ್ಲ, ನಮ್ಮ ರಾಜ್ಯದಲ್ಲಿ ಅನಂತ ಕಾರ್ಯಗಳು ಹಾಗೆ ನಿಂತುಕೊಂಡು ಹೋಗಿವೆ. ಹೀಗೇನಪ್ಪ? ಆದ ಕಾರಣ ಸಾವಿತ್ರಿ, ಅಪ್ಪ ನಿನ್ನ ತಕ್ಕ ಪುರುಷನನ್ನು ಸ್ವತಃ ನೀನೇ ಶೋಧ ಮಾಡಿಕೊಂಡು ಬರಬೇಕಮ್ಮ. ಇದೇನಪ್ಪ, ಈ ನಮ್ಮ ಅರಮಂದಿರದಲ್ಲಿ ಎಷ್ಟೋ ಮಂತ್ರಿ ಮಹೋದಯರು ಮತ್ತು ರಾಜ ಪುರೋಹಿತರು ಇರುವಾಗ ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಲಿಕ್ಕೆ ನಾನೇ ಹೋದರೆ ಜನ ಏನಂದಾರಪ್ಪ? ಸಾವಿತ್ರಿ, ಜನರು ಏನೋಲ್ಲಿದ್ದಮ್ಮ. ಬೇಡಪ್ಪ, ಯಾರನ್ನಾದ್ರೂ ಕಳಿಸಿಕೊಡಿ ಅಪ್ಪಾಜಿ. ಮಗು ಸಾವಿತ್ರಿ, ಅಪ್ಪ ನೀನು ಒಬ್ಬರೇ ಹೋಗಬೇಡಮ್ಮ. ಮತ್ತೆಯಪ್ಪ, ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನರು ನಿನಗೆ ಗೆಳತಿರಲ್ವರು, ದಾಸಿರಿರುವರು. ಹೌದಪ್ಪ. ಅವರಲ್ಲಿ ಯಾರು ನಿನ್ನ ತಕ್ಕ ಗೆಳತಿ ಇರುವಳು, ಅವರನ್ನು ಕರೆದುಕೊಂಡು ಹೋಗಿ ಈ ನಮ್ಮ ಕಳಿಂಗ ದೇಶವನ್ನು ಸಂಚರಿಸುತ್ತಾ ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡುತ್ತಾ ಅದರಲ್ಲಿ ಯಾರು ನಿನಗೆ ತಕ್ಕ ಪುರುಷನ ಇರುವಳು ಅವನ ಚಿತ್ರಪಟವನ್ನು ತೆಗೆದುಕೊಂಡು ಸಾಯಂಕಾಲದೊಳಗಾಗಿ ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರಬೇಕು. ಹೋಗಿ ಬರಲೇಬೇಕೇನಪ್ಪ? ಹೋಗಮ್ಮ ಸಾವಿತ್ರಿ, ಹೋಗಿ ಬರಲೇಬೇಕಮ್ಮ. ಆಗ್ಲಿ ಅಪ್ಪ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರಿಯಾದ ನನ್ನ ಕರ್ತವ್ಯ. ನಾನು ಹೋಗಿ ಬರ್ತೇನೆ, ಆಶೀರ್ವಾದ ಮಾಡಿಯಪ್ಪ. ಸಾವಿತ್ರಿ, ಕುಂಕುಮ ಸೌಭಾಗ್ಯ ಹೋಗಿ ಹೋಗುವ ಸಾವಿತ್ರಿ, ಹೋಗಿ ಬರ್ತೀನಿಪ್ಪ. ಆಗಿಲ್ಲಮ್ಮ. ಅಮ್ಮ ಸಖಿ ಕಮಲಗಂಧಿ, ಹೌದಮ್ಮ, ಅಪ್ಪಾಜಿಯವರು ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಿಕೊಂಡು ಬಾ ಎಂದು ನನಗೆ ಆಜ್ಞಾಪಿಸಿದ್ದಾರಮ್ಮ. ಹೋಗೋಣಮ್ಮ, ನಡಿಯಮ್ಮ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಯಾವ ಬದಿಯಿಂದ ಹೋಗ್ಬೇಕಮ್ಮ? ಅಲ್ಲಮ್ಮ, ಹಿರಿಯರು ಸಂಪ್ರದಾಯ ಅಂತ ಮಾಡಿದ್ರಮ್ಮ. ಅದಕ್ಕಾಗಿ ನನ್ನ ಕೇಳಿದೆ. ನೋಡ್ರಿ ಹೇಳಮ್ಮ, ಯಾವ್ದು ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾರೆ ಹೋಗ್ಬೇಕಾದ್ರೆ ಬಲಭಾಗದಿಂದ ಎಷ್ಟು ಜಾನದಿಂದ ಹೋಗೋಣಮ್ಮ. ನಾವು ಹೋಗೋಣ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗಳಿಸಿದ್ದಾರೆ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗಳಿಸಿದ್ದಾರೆ. ನೀನು ಬಾರೆ ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ಜನ ಪ್ರೇಮದ ಗಳನೆ ಬಾರೆ ನೀನು ಬಾರೆ. ಅಮ್ಮ, ನಾನಂತೂ ಸಹಿಸಲಮ್ಮ, ಈ ಕಾಲಿಕ ತಮ್ಮ ಎನ್ನಂತರಂಗದ ವೇದನೆಯ ನಾನಂತು ಸೈ ಸಲಮ್ಮ. ಅಮ್ಮ ಏನಾಯ್ತಮ್ಮ? ಭೂಮಿಯ ಮೇಲೆ ಚೆನ್ನಾಗಿ ಹುಟ್ಟಬಾರದಿತ್ತಮ್ಮ. ಅಮ್ಮ, ಚೆನ್ನಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದ್ದರೆ ಎಷ್ಟೋ ಸಾಧು ಸತ್ಪುರುಷರೇ ಪಾದ ಧೂಳಿ ಪಡೆದು ಧನ್ಯಳಾಗುತ್ತಿದ್ದೆ ನಮ್ಮ, ಧನ್ಯಳಾಗುತ್ತಿದ್ದೆ ನಮ್ಮ. ನಾನಂತೂ ಸಹಿಸಲಮ್ಮ, ನಾನಂತೂ ಸಹಿಸಲಮ್ಮ. ಈ ರೀತಿ ಚಕ್ರ ನನಗೆ ಬಂದಿಲ್ಲಮ್ಮ, ಇವತ್ತು ಯಾಕೆ ಬಂತಮ್ಮ ನನಗೆ? ಚಿಂತೆ ಮಾಡದೇವ ಅಲ್ಲಮ್ಮ, ನಿನಗೆ ಚಕ್ರ ಬರೀತಮ್ಮ. ನಿಮ್ಮಂಗ ವಯಸ್ಸಿದ್ದಾಗ ನನಗೂ ನಾಳೆ ಮೇಲೆ ಚಕ್ರ ಬರ್ತದೇವ. ಆಗ ನೀ ಏನ್ ಮಾಡ್ತಾ ಇದ್ದೀಯಮ್ಮ? ಅಮ್ಮ ಚಕ್ರ ಬರ್ತಾವ ಅಂದ್ರೆ ಒಂದು ದೊಡ್ಡ ಮೂಳಿ ಹಿಡ್ಕೊಂಡು ತಪ್ಪಿಸ್ಬೇಕು ಬಿಡಮ್ಮ. ಅಮ್ಮ ಚಕ್ರ ಎಲ್ಲಿವರೆಗೆ ಬರ್ತಾವಮ್ಮ? ಎಲ್ಲಿವರೆಗೆ ಅಂದ್ರೆ ಎಲ್ಲಿವರೆಗೆ ಲಗ್ನ ಆಗಿದ್ದ ಕಷ್ಟ ಇವ. ಆಮೇಲೆ ಲಗ್ನ ಆಗ್ತಿಲ್ಲವ ಚಕ್ರ ಎಲ್ಲ ಪಕ್ಕದ ಸೀಟ್ ನೋಡಿ. ಏನ್ ಬಿಡಮ್ಮ, ನೀನು ಚೇಷ್ಟ ಮಾಡದೆ ಮಾಡಮ್ಮ. ಅಲ್ಲಮ್ಮ ಅಲ್ಲಿ ನೋಡಿಲ್ಲಮ್ಮ ನಾವು. ಹೌದಲ್ವ, ನಾನು ಆಗಿಂದ ನೋಡಿ. ಆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಮ್ಮ. ಸುಂದರವಾಯ್ತು ನೋಡಮ್ಮ. ಈಗಂತೂ ಪೂಜೆ ವೇಳೆ ಆಗಿದೆ. ನಾವು ಆ ಪೂಜೆನ ಮುಗಿಸಿಕೊಂಡೆ ಮುಂದೆ ಹೋಗೋಣಮ್ಮ. ಹಾಗೆ ಮಾಡುವ. ಅಲ್ಲಿ ನಾನು ಹೂವಲ್ಲಿ ತೆಗೆದುಕೊಂಡಿರ್ತೇನಮ್ಮ. ಹೂವಲ್ ನೀವು ಹರ್ಕೊಂಡು ಬರ್ತೀನಿ. ಇಲ್ಲಿ ಪತ್ರಿವನ ಸಮೀಪಿದೆ ಅಮ್ಮ. ಹೌದು, ಬೇಗನೆ ಹೋಗಿ ಪತ್ರಿಯನ್ನು ತೆಗೆದುಕೊಂಡು ಬರಮ್ಮ. ಹರ್ಕೊಂಡು ಬರ್ತೀನಿ. ಹೋಗೋಣಮ್ಮ. ಸರಿ ಅಮ್ಮ. ಹೋಗುನು ಬಾಗಿರತಿ ಹೋಗುನು ಬಾ, ಹೋಗುನು ಬಾಗಿರತಿ ಹೋಗುನು ಬಾ, ಪುಷ್ಪರ ಹರಿಲಿಕ್ಕೆ ಹೋಗುನು ಬಾ. ದೇವಸ್ಥಾನದ ಬದಿಯಲ್ಲಿ ಯಾರೋ ಪುಣ್ಯ ಪುರುಷರು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡ್ಕೊಂಡು ಎತ್ತ ಕಡೆ ಬರ್ತಾ ಇದ್ರಮ್ಮ. ಅವರನ್ನು ನೋಡಬೇಕಾದ್ರೆ ರಾಜಪುರುಷನಂತೆ ಕಾಣ್ತಾ ಇದ್ರಮ್ಮ. ಅವರು ಬಂದ ಮೇಲೆ ಅವ್ರು ಯಾರು ನೀವು ವಿಚಾರ ಮಾಡ್ಕೊಂಡು ಬರ್ಬೇಕಮ್ಮ. ಬಾರಮ್ಮ, ಹೋಗಿ ಬರ್ತೀನಿ. ಹೋಗಿ ಬರಮ್ಮ. ಈಗ ನಾನು ಹೂವಿನ ಒಣಕ್ಕೆ ಹೋಗುತ್ತೇನೆ. ಸ್ವಾಮಿ ತಾವ್ಯಾರು ಮತ್ತು ತಮ್ಮ ಹೆಸರೇನು? ತಾವು ವಾಸ ಮಾಡೋ ಸ್ಥಳ ಪಾಕ್ ಕೇಳ್ತಾನೆ. ಎಲೆ ಸ್ತ್ರೀಯೇ, ನಮ್ಮ ಹೆಸರು ಯಾವುದಕ್ಕೆ ಬೇಕು? ಇದು ಎಲ್ಲದ ನಮ್ಮ ಪೂರ್ವವೃತ್ತ ಅಂತ ತಿಳಿದು ನೀನೇನು ಮಾಡುವಿ? ಅಲ್ರಿಯಪ್ಪ, ತಮ್ಮ ಹೆಸರು ಬೇಕಾದಲ್ಲಿ ಕೇಳಲಿಕ್ಕೆ ಬಂದಿದ್ರಿ. ಹೀಗೋ? ಹೌದ್ರಿ, ನನ್ನ ಹೆಸರು ಸತ್ಯವಾನ ಕುಮಾರ. ನಿಮ್ಮ ಹೆಸರು ಸತ್ಯವಾನ ಕುಮಾರ, ಬಹಳ ಸಂತೋಷ ಆಯ್ತ್ರಿಪ್ಪ. ಅಯ್ಯಪ್ಪ, ಅಲ್ರಿಯಪ್ಪ, ತಾವು ತಮ್ಮ ತಂದೆಯವರ ಹೆಸರೇನ್ರಿ? ನಮ್ಮ ತಂದೆಯವರ ಹೆಸರು ದುಮ್ಮಸೇಹಿನ ಮಹಾರಾಜ. ನಿಮ್ಮ ತಾಯಿಯವರ ಹೆಸರ್ರಿ? ಶಾಂತಮತಿಯಾದ ರಮಾದೇವಿಯವರು. ಅಲ್ರಿಯಪ್ಪ, ನಿಮ್ಮ ತಂದೆ ತಾಯಿಗಳು ಹೇಗದಾರಪ್ಪ? ಅಯ್ಯಪ್ಪ, ನಮ್ಮ ತಂದೆ ದುಮ್ಮಸೇನ ಮಹಾರಾಜರು ವಯೋರದ್ದರ ನೇತ್ರ ಹಿರಣ್ಯರಾಗಿರುತ್ತಾರೆ. ಅವ್ರಿ ಮತ್ತೆ ಕುಡ್ರಿಯಪ್ಪ. ಅಲ್ರಿಯಪ್ಪ, ನೀವು ತಾವಿರುವ ಆಸನ ವಾಸಸ್ಥಾನ ಯಾವ್ದ್ರಪ್ಪ ಅಂತ ಕೇಳ್ತಾರೆ. ಈ ಘೋರಾರಣ್ಯದ ಮಧ್ಯದಲ್ಲಿ ಅಲ್ಲೊಂದು ಆಶ್ರಮ ಕಾಣುತ್ತಿದೆಯಲ್ಲ, ಕಾಣ್ತದ್ರಿ? ಹಾ, ಆಶ್ರಮದಲ್ಲಿ ನಾನು ನನ್ನ ತಂದೆ ತಾಯಿಗಳ ಒಳಗೂಡಿ ವಾಸ ಮಾಡುತ್ತಿದ್ದೆ. ನೀವು ನಿಮ್ಮ ತಂದೆ ತಾಯಿ ಕೂಡಿ ವಾಸ ಮಾಡ್ಕೊತಲ್ಲಿದ್ರಿಪ್ಪ? ಹೌದು. ಮತ್ತು ನಿಮ್ಮ ತಂದೆಯವರ ನಿಮ್ಮ ತಂದೆ ತಾಯಿಗಳು ಹೇಗಿದಾರಪ್ಪ? ಅಯ್ಯಪ್ಪ, ನಮ್ಮ ತಂದೆ ತಾಯಿಗಳು ಬಹಳ ಮುಪ್ಪಿನವರು ಇರುತ್ತಾರೆ. ಅವ್ರ ಸೇವಾ ಯಾರು ಮಾಡ್ತಾರಪ್ಪ? ತಂದೆ ತಾಯಿಗಳ ಸೇವಾ ಬೇರೆ ಯಾರು ಮಾಡಬೇಕು? ಸ್ವತಃ ನಾನೇ ಮಾಡುತ್ತೇನೆ. ನೀವು ಮಾಡ್ತೀರ ಬಹಳ ಅಚ್ಚರಿ ನಡೆಸಿದ್ರಪ್ಪ. ಇರಲಿ, ರಥ ಪೂಜೆಯನ್ನು ಮಾಡೋದಕ್ಕಾಗಿ ಪತ್ರಿ ಪುಷ್ಪಾದಿಗಳು ಬೇಕಾಗಿದ್ದವು. ನಾನು ಇನ್ನು ಆಶ್ರಮಕ್ಕೆ ಹೋಗುತ್ತೇನೆ. ಹೋಗಿ ಬರ್ತೀರಪ್ಪ, ಹೋಗಿ ಬರೀಪ್ಪ. ಸಾವಿತ್ರಮ್ಮ, ಅಮ್ಮ ಹೋಗ್ಬಂದೇವಾ? ಏನೇ ತಮ್ಮ ಕಾರ್ಯ? ಯಾರು ಕಳಿಸ್ಕೊಟ್ರಿ? ಅವ್ರ ಯಾರು? ಅವರ ಸತ್ಯವಾನ್ರಿ? ಏನಮ್ಮ, ಅವರೇ ಸತ್ಯವಾನ. ಸಂತೋಷಮ್ಮ, ಅವ್ರ ತಂದೆಯವರ ಸೈನಮ್ಮ? ಅವ್ರ ತಂದೆಯವರ ಸೃತ್ಯಮ ಸೈನ್ ಮಹಾರಾಜ. ಅವ್ರ ತಾಯಿಯವರ ಸೈನಮ್ಮ? ರಮಾದೇವಿ. ಹೌದಮ್ಮ, ಹೌದ್ರಿ. ನೋಡ್ರಿ, ಅವರು ರಾಜಪುತ್ರ ಅಂತ ಕಾಣ್ತಾ ಇದ್ರಮ್ಮ. ಈ ಘೋರಾರಣದಲ್ಲಿ ಇರ್ಲಿಕ್ಕೆ ಏನ್ ಕರ್ನಮ್ಮ ಅವರು? ನೋಡ್ರಿ, ಏನಮ್ಮ, ಅವ್ರ ವೈದ್ಯಗಳು ಬಂದು ಇವ. ಹೌದಮ್ಮ, ಅವ್ರ ರಾಜಕೀಯ ಕಸ್ಕೊಂಡ್ರಿ? ಅವ್ರ ರಾಜ್ಯವೆಲ್ಲ ಹರಣವಾಗಿ ಅದಕ್ಕಾಗಿ ಆಶ್ರಮ ಇರ್ತಾರಮ್ಮ. ಹೌದ್ರಿ, ಅವ್ರ ತಂದೆ ತಾಯಿಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ರಮ್ಮ? ಮತ್ತಾರು ಮಾಡ್ಬೇಕು? ಸತ್ಯವನ್ ಅವ್ರ ಮಾಡ್ತಾರತ್ರಿ. ಹೌದಮ್ಮ, ಅಂದ ಮೇಲೆ ಇಂಥವರ ಸೇವೆಯು ನನಗೆ ಸೇವೆ ಕಾಲ ನನ್ನ ಪೂರ ಪುಣ್ಯವೇ ಸರಿಯಮ್ಮ. ಇವರ ಸೇವೆಯನ್ನು ನಾನು ಸದಾ ಕಾಲದಲ್ಲಿ ಮಾಡ್ತೀನಮ್ಮ. ಯಾಕಮ್ಮ ಹೀಗೆ ಮಾಡ್ತಾರತಿ? ಅಲ್ಲ, ಹೌದ್ರಿ, ನಾವು ರಾಜ್ಯ ಮಣಿತಾಳಿದ. ಹೌದಮ್ಮ, ಸಿರಿ ಸಂಪತ್ತಲ್ಲಿ ಬೆಳೆದವರು ರಾಜ್ಯದಲ್ಲಿ ಇದ್ದಾರೆವಾ? ಹರೇದಮ್ಮ, ನಮ್ ಯುವತ ತಕ್ಕ ಮಣಿತಾನಲ್ಲ, ಬ್ಯಾಡ. ಹಾಗನ್ ಬಿಡಮ್ಮ, ಒಮ್ಮೆ ನಾನು ಮನಸ್ಸಿನಲ್ಲಿ ವರ್ಷದ ಪುರುಷನನ್ನು ಬಿಟ್ಟು ಅನ್ಯ ಪುರುಷನನ್ನು ಯಾವ ಕಾಲಕ್ಕೂ ಲಗ್ನವಾಗುವುದಿಲ್ಲಮ್ಮ. ನಾನು ಲಗ್ನವಾದ್ರೆ ಅವರನ್ನೇ ಆಗತಕ್ಕಳಮ್ಮ, ಇದು ನನ್ನ ಕೊನೆ ನಿರ್ಧಾರ. ನೀ ಅವ್ರನ್ನ ಲಗ್ನ ಆಗ? ಹೌದಮ್ಮ, ನೀ ಅವ್ರನ್ನ ಲಗ್ನ ಆಗ್ತಾ ನಿಮ್ಮಿಂದ ವಚನ ಬೇಕು ನೋಡು. ನನ್ನಿಂದ ವಚನ? ಹೌದು. ಮತ್ತು ಶ್ರೀ ಗಜಾನನ ಆನ್ಸಬೇಕವ ಅಮ್ಮ. ಶ್ರೀ ಗಜಾನರಾಣಿ ಸೂರ್ಯಚಂದ್ರನೇವ? ಸೂರ್ಯಚಂದ್ರರ ನಿಮ್ಮ ಮಾತಾ ಪಿತ್ರ ನಾನೇವ? ಬೂದೇವಿಯ ಆಣಿ ನನ್ನ ಮಾತಾ ಪಿತರಾಣಿ. ನಾಲ್ಕದು ಸತ್ಯವಾನ ಸಲುವಾಗಿ ಪುಣ್ಯ ಪುರುಷ ಸತ್ಯವಾನ ಸಲುವಾಗಿ ಅಮ್ಮ. ಅಮ್ಮ, ನಿನ್ನ ಆಣೆ ಕೊಡ್ಬೇಕು? ನಿನ್ನ ಆಣೆ ಕೊಟ್ಟೆ. ಏನು ಇದಲ್ಲದೆ ನನ್ನ ಕೊರಳ ಸಹ ಕೊಟ್ಟೇನಮ್ಮ. ಅಪ್ಪಾಜರು ಹೇಳಿ ನನ್ನ ಲಗ್ನದ ಕಾರ್ಯವನ್ನು ಮಾಡಿಸುವ ಭಾರ ನಿನ್ನೇ ಕೂಡಿದೆಯಮ್ಮ. ಆನಂದ ಆಯ್ತಮ್ಮ. ಮಹಾರಾಜ ನಾನ ಸ್ವತಃ ನಿಂತು ಲಗ್ನ. ಆನಂದ ಆಯ್ತು. ಆನಂದ ಆಯ್ತು. ಆನಂದವಾಯಿತು ಎನಗಿದೀನ, ಆನಂದವಾಯಿತು ಎನಗಿದೀನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದೀನ, ಆನಂದವಾಯಿತು ಎನಗಿದೀನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿರಿನ. ನಮ್ಮ ತಂದೆಗೆ ನೀಡಿದ ವಚನ, ನಮ್ಮ ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳಮ್ಮ. ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ನನಗಿದಿನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿರಿನ. ನಮ್ಮ ತಂದೆಗೆ ನೀಡಿದ ವಚನ, ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವ. ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದಿನ, ಆನಂದವಾಯಿತು ಮನ ಕಾನಂದವಾಯಿತು ಮನ ಕಾನಂದ.